ಈ ಸ್ಟಾರ್ಟ್ಅಪ್ಸ್ ಅಂತ ಏನ್ ಹೇಳ್ತೀವಿ, ಮೊದಲನೇ ಬಾರಿಗೆ ವ್ಯಾಪಾರದಲ್ಲಿ ತೊಡಸ್ಕೊಳ್ಳೋರಿಗೆ ಅಗ್ರಿ ಸ್ಟಾರ್ಟ್ಅಪ್ಸ್ಗೆ ಪ್ರತ್ಯೇಕವಾದ ಒಂದು ಉತ್ತೇಜನವನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು, ಈ ರೈತ ಉತ್ಪನ್ನ ಸಂಸ್ಥೆಗಳು ಅಥವಾ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನೀಸ್ ಅಂತ ಇವಾಗ ಕೇಂದ್ರ ಸರ್ಕಾರ 10,000 ಈ ತರ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನೀಸ್ ನ ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಅವರು ನಿರ್ಣಯ ತೆಗೆದುಕೊಂಡಿರ್ತಾರೆ. ಇದರಲ್ಲಿ ಅದರ ಕಾರ್ಯಚಟುವಟಿಕೆಗಳಿಗೆ ಬೇಕಾದಂತ ಒಂದು ವಾತಾವರಣ ಒದಗಿಸ್ಕೊಡೋದಕ್ಕೆ ಹೆಚ್ಚಿನ ಧನ ಸಹಾಯ ಕೊಡೋದಕ್ಕೂ ಈ ಬಜೆಟ್ ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಮತ್ತೊಂದು, ಭಾರತ ದೇಶದಲ್ಲಿ 65% ಜನ ರೈತರು ಸಣ್ಣ ರೈತರಾಗಿರ್ತಾರೆ, ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಾಗಿರ್ತಾರೆ. ಅವರು ಯಂತ್ರೋಪಕರಣಗಳನ್ನ ಖರೀದಿ ಮಾಡೋಷ್ಟು ಶಕ್ತಿ ಇರೋದಿಲ್ಲ. ಅಂತ ಅವರು ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನ ಬಾಡಿಗೆ ರೂಪದಲ್ಲಿ ಪಡೆದು ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ಈ ಕಸ್ಟಮ್ ಹೈರ್ ಸೆಂಟರ್ ಅಥವಾ ಕೃಷಿ ಯಂತ್ರಧಾರೆ ಅಂತ ಕರ್ನಾಟಕ ಸರ್ಕಾರದಲ್ಲಿ ಏನು ಮಾಡಿದಾರೋ ಅದನ್ನ ಹೆಚ್ಚಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಧನ ಸಹಾಯ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಇನ್ನೊಂದು, ಕೃಷಿ ವಿಶ್ವವಿದ್ಯಾಲಯ ಮತ್ತೆ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಭಾರತ ಸರ್ಕಾರದ್ದು, ಇಲ್ಲಿ ಅಥವಾ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಇಂತಹ ಸಂಸ್ಥೆಗಳಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಹೈನುಗಾರಿಕೆ ಎಲ್ಲಾ ಅಂಶಗಳಲ್ಲೂ ಏನು ಕಂಡಿಡಿದಂತ ತಂತ್ರಜ್ಞಾನವನ್ನ ರೈತರಿಗೆ ಮುಟ್ಟಿಸೋದಕ್ಕೆ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಇದರ ಜೊತೆಗೆ ಈ ತೋಟಗಾರಿಕೆ ಹೈನುಗಾರಿಕೆ ಕೃಷಿ ವಿವಿಧ ಕ್ಷೇತ್ರಗಳಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಖಾಸಗಿಯವರ ಸಹಭಾಗಿತ್ವದೊಂದಿಗೆ ಈ ವ್ಯಾಲ್ಯೂ ಚೈನ್ ಅಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋದಕ್ಕೆ ಒತ್ತು ಕೊಡೋದಕ್ಕೆ ಬಜೆಟ್ ಅಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಮತ್ತೊಂದು ಪ್ರಮುಖವಾದ ಒಂದು ಈ ಬಜೆಟ್ ನ ಒಂದು ಅಂಶ ಅಂದ್ರೆ ಸ್ವಾಭಾವಿಕ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂತ, ಈ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕದಿರಾ ಕೃಷಿಯನ್ನ ತೊಡಸ್ಕೊಳ್ಳೋದಕ್ಕೆ ಪ್ರತ್ಯೇಕವಾಗಿ ಉತ್ತೇಜನ ಕೊಡೋದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ಗೆ ಹೆಚ್ಚಿನ ಒತ್ತನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಈ ರೈತರು ಬೆಳೆಗಳನ್ನ ಬೆಳೆಯುವಾಗ ಹೆಚ್ಚಿನ ಖರ್ಚನ್ನ ಗೊಬ್ಬರ ರಸಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಏನು ಖರ್ಚು ಮಾಡ್ತಾ ಇದ್ರು ಅದನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಇದನ್ನ ತಂದಿರೋದು ಒಂದು ಒಳ್ಳೆಯ ಒಂದು ಹೆಜ್ಜೆ ಅಂತ ನನಗನ್ಸ್ತದೆ. ಮತ್ತೊಂದು, ಈ ಎಣ್ಣೆ ಕಾಳು ಬೀಜಗಳು ಯಾವುದು, ಸೂರ್ಯಕಾಂತಿ ಇರ್ಬೋದು, ಶೇಂಗಾ ಇರ್ಬೋದು, ಎಳ್ಳಿರ್ಬೋದು, ಆಯಿಲ್ ಸೀಡ್ಸ್, ಇದನ್ನು ಉತ್ಪಾದನೆಗೆ ಹೆಚ್ಚಿನ ಒತ್ತು ಕೊಟ್ಟು ಇವಾಗ ನಾವು ಏನು ಹೊರದೇಶದಿಂದ ರಫ್ತು ಮಾಡ್ತಾ ಇದೀವೋ ಅದನ್ನ ಕಡಿಮೆ ಮಾಡೋದಕ್ಕೆ ಇದಕ್ಕೆ ಒತ್ತು ಕೊಡೋಕೆ ಪ್ರತ್ಯೇಕವಾದ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು, ಈ ಹಳ್ಳಿಗಳಿಂದ ಸಾಕಷ್ಟು ಜನ ಇನ್ನ ಒಂದು 20-25 ವರ್ಷದಲ್ಲಿ ಎಲ್ಲ ಹಳ್ಳಿ ಬಿಟ್ಟು ನಗರಗಳಿಗೆ ಹೋಗ್ತಾ ಇರೋದ್ರಿಂದ ಅವರಿಗೆ ನಗರಗಳಲ್ಲಿ ಒಂದು ಪ್ರತ್ಯೇಕವಾದ ಒಂದು ಯೋಜನೆಯನ್ನ ತರೋದಕ್ಕೂ ಈ ಬಜೆಟ್ ಅಲ್ಲಿ ಹಾಕೊಂಡಿದ್ದಾರೆ. ಇದೊಂದು ತರ ಒಳ್ಳೇದು ಅನಿಸ್ತದೆ. ಮತ್ತೊಂದು, ಈ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳಿಸ್ಕೊಳ್ಳೋದಕ್ಕೆ ಡ್ರೋನ್ ಅಂತ, ಕಿಸಾನ್ ಡ್ರೋನ್ ಅಂತ ಮಾಡಿ ಅದ್ರ ಮುಖಾಂತರ ರಸಗೊಬ್ಬರಗಳನ್ನ ಹಾಕೋದಾಗ್ಲಿ ಅಥವಾ ಕೀಟನಾಶಕಗಳನ್ನ ಯೋಜನೆ ಮಾಡೋದಕ್ಕೆ ಎಸ್ಟಿಮೇಟ್ ಮಾಡೋದಕ್ಕೆ ಅನುಕೂಲ ಆಗೋ ತರ ಮಾಡ್ಕೊಂಡಿದ್ದಾರೆ. ಮತ್ತೊಂದು, ಗೋಧಿ ಮತ್ತು ಭತ್ತನ ಕೇಂದ್ರ ಸರ್ಕಾರ 1,200,000 ಮೆಟ್ರಿಕ್ ಟನ್ ಅನ್ನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡೋದಕ್ಕೂ ಈ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಮತ್ತೊಂದು, ಪಂಜಾಬ್ ಮತ್ತು ಹರಿಯಾಣ ಕಡೆ ಭತ್ತ ಬೆಳೆದಿದ್ದಾದ್ಮೇಲೆ ಅದರ ಒಂದು ಏನು ಉಳಿದಿರ್ತದೋ ಅದಕ್ಕೆ ಬೆಂಕಿ ಹಚ್ಚಿ ವಾತಾವರಣಕ್ಕೆ ಕೆಡುವಂತದ್ದೊಂದು ಗಾಳಿ ಎಲ್ಲಾನು ಕಲ್ಮಶ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು, ಅದನ್ನ ತಪ್ಪಿಸೋದಕ್ಕೆ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಇನ್ನೊಂದು, ನಮ್ಮ ಭಾರತ ದೇಶದಲ್ಲಿ 35% ಕಾಡಿನ ಪ್ರದೇಶ ಇದೆ ನಮ್ಮ ದೇಶದಲ್ಲಿ. ಈ ಕಾಡನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಬೆಳೆಸೋದಕ್ಕೆ ಇವಾಗ ರೈತರು ಅಥವಾ ಇತರೆ ಯಾರೇ ಇರಲಿ ಅರಣ್ಯವನ್ನ ಬೆಳೆಸೋದಕ್ಕೆ ಉತ್ತೇಜನ ಕೊಟ್ಟು ಆಗ್ರೋ ಫಾರೆಸ್ಟ್ರಿ ಅಂತ ಇದಕ್ಕೆ ಒಂದು ಪ್ರತ್ಯೇಕವಾದ ಯೋಜನೆಯನ್ನು ಹಾಕೊಂಡಿದ್ದಾರೆ. ಮತ್ತೆ ಹಳ್ಳಿಗಳಲ್ಲಿ ದಾರಿ ಅಥವಾ ರೋಡ್ ಕನೆಕ್ಟಿವಿಟಿ ಬಹಳ ಕಷ್ಟ ಇತ್ತು, ಅದಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಇದರ ಪ್ರಕಾರ ಹಳ್ಳಿ ಮಟ್ಟದಲ್ಲಿ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ರವಾನೆ ಮಾಡೋದಕ್ಕೆ ಅನುಕೂಲ ಆಗುವ ದೃಷ್ಟಿಯಿಂದ ಹೆಚ್ಚಿನ ಹಣಕಾಸನ್ನ ಒದಗಿಸ್ಕೊಡ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಒತ್ತು ಕೊಟ್ಟಿರೋದು ಬಹಳ ಪ್ರಮುಖವಾದದ್ದು. ಮತ್ತೆ ಕೃಷಿ ಸಲಕರಣೆಗಳು ಏನು ಸ್ಪ್ರೇಯರ್ ಇರ್ಬೋದು ಅಥವಾ ಕುಡುಗೋಳು ಇರ್ಬೋದು, ಇಂತ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನೇನಿದೆಯೋ ಈ ಇಂಪ್ಲಿಮೆಂಟ್ಸ್ ಮೇಲೆ ಇರುವಂತ ತೆರಿಗೆಯನ್ನ GST ಯನ್ನ ಕೇಂದ್ರ ಸರ್ಕಾರ ವಾಪಸ್ ತೆಗೆದಿದ್ದಾರೆ. ಇದು ಒಂದು ಸ್ವಾಗತಾರ್ಹ ಕಾರಣ, ಅದರ ದರ ಕಡಿಮೆ ಆಗುತ್ತೆ. ಮತ್ತೊಂದು ಕಾಟನ್ ಇರ್ಬೋದು, ಹತ್ತಿ ಬಟ್ಟೆಗಳಿರ್ಬೋದು, ಇಂಥದನ್ನ ಉತ್ಪಾದನೆ ಮತ್ತು ರಫ್ತಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ. ಮತ್ತೊಂದು ಅಕ್ವಾಕಲ್ಚರ್ ಅಂದ್ರೆ ಮೀನುಗಾರಿಕೆ ಉತ್ಪಾದನೆ, ಮೌಲ್ಯವರ್ಧನೆ, ವಿತರಣೆ ಹಾಗೂ ರಫ್ತುಗೋಸ್ಕರ ಈ ಮೀನುಗಾರಿಕೆಗೂ ಪ್ರತ್ಯೇಕವಾದ ಒಂದು ಕೇಂದ್ರ ಸರ್ಕಾರದಿಂದ ಉತ್ತೇಜನವನ್ನ ಕೊಟ್ಟಿದ್ದಾರೆ ಅಥವಾ ಹಣಕಾಸಿನ ಒಂದು ಪ್ರಾವಿಷನ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಈ ಕಿರುಧಾನ್ಯಗಳು ಯಾವುದು, ರಾಗಿ, ಹಾರಕ, ಸಜ್ಜೆ, ಎಲ್ಲಾನು ಸಾಮೆ ಇಂಥದ್ದು ಮಿಲೆಟ್ಸ್ ಅಂತಾನೆ ಹೇಳ್ತೀವಿ. ಈ ಕಿರುಧಾನ್ಯಗಳಿಗೆ ಮೌಲ್ಯವರ್ಧನೆ ಮಾಡೋದಕ್ಕೆ ಈ ಬಜೆಟ್ ಅಲ್ಲಿ ಪ್ರತ್ಯೇಕವಾದ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಇನ್ನೊಂದು ಈ ಎಣ್ಣೆ ಕಾಳುಗಳು, ಎಣ್ಣೆ ಕಾಳು ಬೀಜಗಳು, ಆಯಿಲ್ ಸೀಡ್ಸ್ ಏನಿದೆ, ಯಾವುದು ಶೇಂಗಾ, ಸೂರ್ಯಕಾಂತಿ, ಎಳ್ಳು ಇಂಥದ್ದೆಲ್ಲ ಇವಾಗ ನಾವು ಭಾರತ ದೇಶದಲ್ಲಿ ಬೆಳೆಯುವಂತ ಪದಾರ್ಥಗಳು ನಮ್ಮ ಬೇಡಿಕೆಗಿಂತ ಕಡಿಮೆ ಇದ್ದು ಹೊರದೇಶದಲ್ಲಿಂದ ಆಮದು ಮಾಡ್ಕೋತಾ ಇದ್ದೀವಿ. ಆಮದನ್ನ ಕಡಿಮೆ ಮಾಡಿ ಸ್ವದೇಶದಲ್ಲೇ ಹೆಚ್ಚಿಗೆ ಉತ್ಪಾದನೆ ಮಾಡೋದಕ್ಕೋಸ್ಕರ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡೋದಕ್ಕೆ ಒಂದು ಪ್ರತ್ಯೇಕವಾದ ಯೋಜನೆಯನ್ನ ಹಾಕೊಂಡಿದ್ದಾರೆ. ಇದೇ ತರ ತಾವು ನೋಡಿದ್ರೆ ಟ್ಯಾಕ್ಸ್ ರಿಡಕ್ಷನ್ಸ್ ಈ ಕೃಷಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನ ಪ್ರತ್ಯೇಕವಾಗಿ ಈ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ. ಆಮೇಲೆ ಈ ಸಹಕಾರ ಸಂಘಗಳು ಏನೇ ಒಂದು ವಹಿವಾಟು ನಡೆಸಿದ್ದಲ್ಲಿ ಬಂದ ಪ್ರಾಫಿಟ್ ಮೇಲೆ ಒಂದು ಟ್ಯಾಕ್ಸ್ ಇತ್ತು, ಅದನ್ನ 12 ಸರ್ಚಾರ್ಜ್ ಅಂತ ಆಗ್ತಾ ಇದ್ರು, ಅದನ್ನ 12%-7% ಅದನ್ನ ಕಡಿಮೆ ಮಾಡಿದ್ದಾರೆ. ಇದೊಂದು ಸ್ವಾಗತಾರ್ಹ ಬದಲಾವಣೆ. ಒಟ್ಟಾರೆ ಹೇಳೋದಾದ್ರೆ ಕೇಂದ್ರ ಬಜೆಟ್ ಏನು ಇವಾಗ ಮಾಡಿದ್ದಾರೆ ಮುಂಗಡ ಪತ್ರ, ಇದು ಕೃಷಿಗೆ ಸಾಕಷ್ಟು ಖುಷಿಯನ್ನ ಕೊಡುವಂತ ಸಂಗತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಈ ಮಿಲೆಟ್ಸ್ ಒಂದೇ ಅಲ್ಲ, ಹಣ್ಣು ತರಕಾರಿ, ಮೌಲ್ಯವರ್ಧನೆ, ಅರಣ್ಯ ಸಂರಕ್ಷಣೆ ಇಂಥದನ್ನೆಲ್ಲ ಅವರು ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಈ ರೈತರ ಕಡೆಯಿಂದ, ರೈತ ಒಂದು ಸಮುದಾಯದಿಂದ ಸ್ವಾಗತಾರ್ಹವಾದಂತ ಒಂದು ಮುಂಗಡ ಪತ್ರ ಅಂತ ನನಗನ್ಸ್ತದೆ. ಕೃಷಿ ಉತ್ಪಾದನೆಯಲ್ಲಿ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದರಲ್ಲೂ ಈ ಡ್ರೋನ್ ಮತ್ತೆ ಇತರೆ ತಂತ್ರಜ್ಞಾನಗಳನ್ನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಲಾಕ್ ಚೈನ್ ಟೆಕ್ನಾಲಜಿ ಇದನ್ನೆಲ್ಲ ಅಳವಡಿಸಿಕೊಂಡು ಈ ಬೆಳೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದು, ಅದಕ್ಕೆ ಕೀಟನಾಶಕ ಕ್ರಿಮಿನಾಶಕಗಳನ್ನ ಸಿಂಪರಣೆ ಮಾಡೋದು, ಈ ವಿಚಾರದಲ್ಲಿ ರೈತರ ತಾಕುಗಳಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಉತ್ತೇಜನ ಕೊಡೋದಕ್ಕೆ ನಮ್ಮ ಬಜೆಟ್ ಅಲ್ಲಿ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ 2023 ಅಂತಾರಾಷ್ಟ್ರೀಯ ಕಿರುಧಾನ್ಯಗಳ ವರ್ಷ ಅಂತ ಒಂದು ಘೋಷಣೆ ಮಾಡಿದ್ದಾರೆ. 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಡಿಕ್ಲೇರ್ ಮಾಡಿ ಈ ನಮ್ಮ ಭಾರತ ದೇಶದಲ್ಲಿ ಬೆಳೆಯುವಂತ ಕಿರುಧಾನ್ಯಗಳೇನಿದೆಯೋ ಇದರ ಉತ್ಪಾದನೆಯ ಜೊತೆಗೆ ಮೌಲ್ಯವರ್ಧನೆ ಹಾಗೂ ವಿತರಣೆ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಖಾಸಗಿ ಕಂಪನಿಗಳಿಗೆ ಉತ್ತೇಜನ ಕೊಟ್ಟು ಅದನ್ನ ನಮ್ಮ ಬಳಕೆಯನ್ನ ಹೆಚ್ಚು ಮಾಡೋದಲ್ದಿರ ಹೊರದೇಶಗಳಿಗೆ ರಫ್ತು ಮಾಡೋದನ್ನು ಕೂಡ ಈ ಬಜೆಟ್ ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತಂದ್ರೆ ನಮ್ಮ ಹೆಚ್ಚಿನ ಪಾಲು ಈ ಕಿರುಧಾನ್ಯಗಳನ್ನ ಒಣ ಬೇಸಾಯದಲ್ಲಿ ಬೆಳೆಯುವಂತದ್ದು, ಮಳೆ ಆಧಾರಿತ ಬೆಳೆಯಾಗಿ ಬೆಳೀತಾ ಇದ್ರು. ಇದರಿಂದ ಅದಕ್ಕೆ ಬೇಡಿಕೆ ಬಂದು ನೀರಿನ ಒಂದು ಹೆಚ್ಚಿನ ಬೇಡಿಕೆ ಇಲ್ದಿರೋ ಹಂಗೆ ಬೆಳೆಯುವಂತ ಆಹಾರ ಪದಾರ್ಥಗಳಿಗೆ ಬೇಡಿಕೆಯನ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಈ ದಿಕ್ಕಿನಲ್ಲಿ ನಡೀತಾ ಇದೆ. ಇದು ಸ್ವಾಗತಾರ್ಹವಾದಂತ ಒಂದು ಹೆಜ್ಜೆ ಅಂತ ನಾನು ಹೇಳ್ತೇನೆ. ಆಮೇಲೆ ತಂತ್ರಜ್ಞಾನ ಅಂದ್ರೆ ಬರೇ ಡ್ರೋನ್, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟೇ ಅಲ್ಲ, ಬೇರೆ ಈ ಕ್ರಾಪ್ ಇನ್ಸೂರೆನ್ಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಮತ್ತೊಂದು ಪ್ರಮುಖವಾದ ಅಂಶ ಅಂದ್ರೆ 2020 ಈ ಕೃಷಿ ಮಾರಾಟ ಕಾಯ್ದೆಗಳನ್ನ, ಹೊಸ ಕಾಯ್ದೆಗಳನ್ನ ಜಾರಿಗೆ ತಂದು APMC ಅಥವಾ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಅಲ್ಲಿಗೆ ಪರ್ಯಾಯವಾಗಿ ಆಚೆ ರೈತರು ಒಂದು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದನ್ನ ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಇದರಿಂದ ರೈತರಿಗೆ ಸಾಕಷ್ಟು ಹಿನ್ನಡೆ ಆಗಿದೆ ಅಂತಲೇ ನನಗೆ ಅನಿಸ್ತದೆ. ಆದ್ರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಈ ಕೇಂದ್ರ ಸರ್ಕಾರ ಹೊಸ ಮಾರಾಟ ಕಾಯ್ದೆಗಳನ್ನ ಏನು ತಂದಿದ್ರೋ ಆ ಕಾಯ್ದೆಗಳನ್ನ ಹಂಗೆ ಉಳಿಸ್ಕೊಂಡಿದ್ದಾರೆ. ಇವಾಗ ರೈತರು ಎಲ್ಲಿ ಬೇಕಿದ್ರು ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ಕರ್ನಾಟಕದಲ್ಲಿ ಅವಕಾಶ ಇದೆ. APMCಯಲ್ಲಿ ಅಷ್ಟೇ ಅಲ್ಲ, ಹೊರಗಡೆನೂ ಮಾರಾಟ ಮಾಡಬಹುದು. ಈ ಕರ್ನಾಟಕದ ಮಟ್ಟಿಗೆ ಇದು ಇವಾಗ್ಲೂ ಚಾಲ್ತಿಯಲ್ಲಿದೆ. ಮತ್ತೆ ಈ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆದಾರರು, ಚಿಲ್ಲರೆ ಮಾರಾಟಗಾರರು, ರಫ್ತುದಾರರು ಇವರು ನೇರವಾಗಿ ರೈತರ ಹತ್ರ ಖರೀದಿ ಮಾಡೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕರ್ನಾಟಕದ ಕಾಯ್ದೆಯ ಪ್ರಕಾರ. ಇದರ ಜೊತೆಗೆ ಇನ್ನು ಬೇರೆ ಬೇರೆ ಉದಾಹರಣೆಗೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಗೆ ಅಥವಾ ರೈತ ವ್ಯಾಪಾರಿ ಸಂಸ್ಥೆಗಳಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಬಂಡವಾಳ ಹೂಡಿಕೆಗೆ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಅವರು ಸ್ಥಾಪನೆ ಮಾಡೋದಕ್ಕೆ ಬಡ್ಡಿ ರಹಿತ ಅಥವಾ ಅತಿ ಕಡಿಮೆ ಬಡ್ಡಿ ರಹಿತ ಜೊತೆಗೆ ಒಂದು ಗ್ರಾಂಟಿನ ಐಡ್ ಅವ್ರಿಗೆ ಉಚಿತವಾಗಿ ಹಣನ ಕೊಡೋದನ್ನು ಒಂದು ಪ್ರತ್ಯೇಕವಾದ ಯೋಜನೆಯಾಗಿ ಮಾಡಿಕೊಂಡಿದ್ದಾರೆ. ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇರ್ಬೋದು, ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಇರ್ಬೋದು, ಈ ತಂತ್ರಜ್ಞಾನದ ಅಳವಡಿಕೆ ಇರ್ಬೋದು, ಇಷ್ಟು ವಿಚಾರಗಳನ್ನ ರೈತರಿಗೆ ಮುಟ್ಟಿಸೋದಕ್ಕೆ ಈ ಬಜೆಟ್ ಅಲ್ಲಿ ಒತ್ತು ಕೊಟ್ಟಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ಈ 2022 ಬಜೆಟ್ ಏನಿದೆ ಇದು ಕೃಷಿಗೆ ಪರವಾದದ್ದು, ಕೃಷಿಗೆ ಹೆಚ್ಚಿನ ಉತ್ತೇಜನ ಕೊಡುವಂತ ಬಜೆಟ್ ಅಂತ ನನ್ನ ಅನಿಸಿಕೆ. ನಮಸ್ಕಾರಗಳು. ಇದುವರೆಗೆ 2022-23 ಕೇಂದ್ರ ಮುಂಗಡ ಪತ್ರದ ಘೋಷಣೆಯಲ್ಲಿ ಕೃಷಿ ಹಾಗೂ ಸಂಬಂಧಿತ ಕ್ಷೇತ್ರಗಳಿಗೆ ಇರುವ ಅವಕಾಶಗಳನ್ನು ಕುರಿತಾಗಿ ಕೃಷಿ ಮಾರಾಟ ತಜ್ಞರಾದ ಡಾಕ್ಟರ್ ಟಿಎನ್ ವೆಂಕಟರೆಡ್ಡಿ ಅವರಿಂದ ಮಾಹಿತಿ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ರಪ್ಪ ನೀವೆಲ್ಲ ABARK ಕಾರ್ಡ್ ಮಾಡಿಸಿದೀರಾ? ಅದೆಲ್ಲ ನಮ್ಗೆ ಆಗಲ್ಲ ಮೇಡಮ್. ಆಧಾರ್ ಕಾರ್ಡ್ ಪಡಿತರ ಚೀಟಿ ತೆಗೆದುಕೊಂಡೋಗಿದ್ವಿ, ಆದ್ರೆ ಬೆರಳು ಕೊಡಕ್ಕೆ ಆಗ್ಲಿಲ್ಲ. ಯಾಕೆ? ಏನಾಯ್ತು? ದಿನ ಕೆಲಸ ಮಾಡಿ ಮಾಡಿ ಕೈ ಬೆರಳಿನ ರೇಖೆ ಎಲ್ಲ ಅಳಸೋಗೈತೆ, ಏನ್ ಮಾಡೋದು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳು, ಹಿರಿಯ ನಾಗರಿಕರು, ಕುಷ್ಠರೋಗಿಗಳು ಬೆರಳಚ್ಚು ಕೊಡಕ್ಕೆ ಆಗದೆ ಇದ್ರೆ ಕಣ್ಣಿನ ಪಾಪೆ ಗುರುತಿನ ಮೇಲೆ ಆಸ್ಪತ್ರೆಗಳಲ್ಲಿ ABARK ಕಾರ್ಡ್ ಮಾಡಿಸಬಹುದು. ನಡೀರಿ, ನಾನು ಬರ್ತೀನಿ, ಮೊದಲು ಕಾರ್ಡ್ ಮಾಡಿಸೋಣ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಮೇಗಳಾಪುರದಲ್ಲಿ ಕೃಷಿ ನಡೆಸುತ್ತಿರುವ ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತರಾದ ಎ ನಾಗಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎ ನಾಗಪ್ಪ ಅವರು. ಮೈಸೂರು ತಾಲೂಕು ವರುಣಾ ಹೋಬಳಿ ಮೇಗಲಾಪುರದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೇನೆ ಚಾಮರಾಜನಗರ ತಾಲೂಕು ಬೊಮ್ಮನಹಳ್ಳಿ ಹತ್ರ ಸಹ ಇರುವಂತಹ 12 ಎಕರೆ ಪ್ರದೇಶದಲ್ಲಿ ಅಲ್ಲೂ ಸಹ ಸಾಕಷ್ಟು ಬೇರೆ ಬೇರೆ ರೀತಿಯ ಬೆಳೆಯನ್ನ ಬೆಳೀತಾ ಇದ್ದಾರೆ. ಸಹಾಯಕ ಪೊಲೀಸ್ ಆಯುಕ್ತರಾಗಿ ನಿವೃತ್ತಿಯನ್ನ ಪಡೆದ ನಂತರ ತಮ್ಮ ಕುಟುಂಬದಲ್ಲಿ ಬಂದಿದ್ದಂತಹ ಈ ಕೃಷಿ ಕಾಯಕ ಏನಿದೆ ಅದನ್ನ ಅವರು ಮುಂದುವರೆಸಿಕೊಂಡು ಈಗಿರುವಂತಹ ಮೇಗಲಾಪುರದಲ್ಲಿ 2 ಎಕರೆ ಪ್ರದೇಶದಲ್ಲಿ ತೆಂಗು, ಸಪೋಟ, ಮಾವು, ಸೀಬೆ, ಚಕ್ಕೋತ, ಪಪ್ಪಾಯಿ, ನಿಂಬೆ ಈ ರೀತಿಯ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಚಾಮರಾಜನಗರ ತಾಲೂಕು ಬೊಮ್ಮನಹಳ್ಳಿಯಲ್ಲಿ ಮುಸುಕಿನ ಜೋಳ, ಬಾಳೆ, ಅರಿಶಿನ ಈ ರೀತಿಯ ಒಂದು ಬೆಳೆ ವೈವಿಧ್ಯತೆಯನ್ನ ಇವರ ಕೃಷಿ ಭೂಮಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನಾಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ಚಾಮರಾಜನಗರದಲ್ಲಿರುವಂತಹ ಬೊಮ್ಮನಹಳ್ಳಿ ಕೃಷಿ ಭೂಮಿಯಲ್ಲಿ ಏನೆಲ್ಲ ಬೆಳೆ ವೈವಿಧ್ಯತೆಯನ್ನ ನಾವು ಗಮನಿಸಬಹುದು? ಅಲ್ಲಿ ನಮ್ಮ ಪಿತ್ರಾರ್ಜಿತವಾದಂತಹ ಒಂದು 12 ಎಕರೆ ಜಮೀನಿದೆ. ಅದರಲ್ಲಿ ತೆಂಗಿನ ಗಿಡ ಹಾಕ್ಸಿದ್ದೆ. ಅದು ಬರಗಾಲ ಬಂದೆಲ್ಲ ಸುಮಾರು ತೆಂಗಿನ ಗಿಡ ಹಾಳಾದು, ಮತ್ತೆ ಆನೆಗಳ ಹಾವಳಿಯಿಂದ ಸುಮಾರು ನನಗೆ ಲಾಸ್ ಆಯ್ತು. ಈಗ ನಾನು ನಿವೃತ್ತಿ ಬಂದದ್ಮೇಲೆ ಅದಕ್ಕೆಲ್ಲ ಸೋಲಾರ್ ಫೆನ್ಸಿಂಗ್ ಎಲ್ಲ ಮಾಡಿಸಿ ಈಗ ಸುಮಾರು 300 ತೆಂಗಿನ ಗಿಡಗಳು ಹಾಕಿ ಇನ್ನೇನು 4-5 ವರ್ಷ ಆಯ್ತು. ಇನ್ನೂ ಅವು ಫಲಕ್ಕೆ ಬಂದಿದ್ದಾವೆ. ಅದ್ರ ಜೊತೆಗೆ ಸಪೋಟ, ಮಾವು, ಬಟರ್ ಫ್ರೂಟ್, ಮತ್ತೆ ಜಮ್ನೇರ್ಲೆ, ಪಪ್ಪಾಯಿ ಹಣ್ಣಿನ ಗಿಡಗಳು ಹೆಚ್ಚು ಕಡಿಮೆ ಎಲ್ಲ ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ. ಅವು ಎಲ್ಲ ಈಗ ಕೆಲವೆಲ್ಲ ಫಲಕ್ಕೆ ಬಂದಿದ್ದೇವೆ, ಬರೋ ಸ್ಟೇಜಲ್ಲಿದ್ದಾವೆ. ಗಿಡ ಹಾಕಿರೋ ಜಾಗದಲ್ಲಿ ಖಾಲಿ ಇರೋದ್ರಿಂದ ಇನ್ನು ಗಿಡ ದೊಡ್ಡದಾಗಿದೆ. ಇದರಿಂದ ಸಾಕಷ್ಟು ಮುಸ್ಕಿನ ಜೋಳ ಬೆಳಿತೀನಿ. ಆ ಮುಸ್ಕಿನ ಜೋಳನ ಸಾಕಷ್ಟನ್ನ ಇಲ್ಲಿ ಪೌಲ್ಟ್ರಿಗೆ ಯೂಸ್ ಮಾಡ್ಕೊಂತೀನಿ. ಮತ್ತೆ ಅಲ್ಲಿ ಅರಿಶಿನ ಹಾಕಿದ್ದೀನಿ, ಮತ್ತೆ ಅಲ್ಲೂ ಹಸುಗಳಿದ್ದಾವೆ, ಅಲ್ಲೂ ಒಂದು ಫ್ಯಾಮಿಲಿ ಇದೆ, ಅದನ್ನ ಅವ್ರು ನೋಡ್ಕೊಂತಾರೆ. ನಾನು ಮೊದಲು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ ಗಿಡ ಸಣ್ಣವ ಇದ್ದಾಗ. ಪ್ರತಿ ದಿನಾನು ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು ಅಲ್ಲಿ ಬಸ್ಸಲ್ಲೇ ಹೋಗಿ ಊರಲ್ಲಿ ಹೋಗಿ ಮಧ್ಯಾಹ್ನ ಊಟ ತಗೊಂಡೋಗಿ ಮತ್ತೆ ರಾತ್ರಿ ಇಲ್ಲಿ 8 ಗಂಟೆಗೆ ಇಲ್ಲಿ ಬಂದ್ಬಿಡ್ತಾ ಇದ್ದೆ. ಈ ಕರೋನಾ ಬಂದ್ಮೇಲೆ ಹೋಗ್ತಾ ಇಲ್ಲ. ಬಂದ್ರು ಕಾರಲ್ಲಿ ಹೋಗ್ತೀನಿ, ಒಂದು ವಾರ 15 ದಿವಸ ಅಥವಾ 20 ದಿವಸಕ್ಕೆ ಒಂದು ತಿಂಗಳಿಗೆ ಹೆಂಗಾಗುತ್ತೆ ಹಂಗ ಹೋಗ್ತೀನಿ. ಅಲ್ಲೂ ನೋಡ್ಕೊಂತ ಇದ್ದೀನಿ, ಅದನ್ನು ಒಳ್ಳೆ ತೋಟ ಮಾಡಬೇಕು ಅಂತ ಆಸೆ. ಮತ್ತೆ ಸರ್ಕಾರದ ವತಿಯಿಂದ 2 ಚೆಕ್ ಡ್ಯಾಮ್ ಮಾಡಿಕೊಟ್ರು. ನಮ್ಮ ಚಾಮರಾಜನಗರದ JD ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದೆ, 2 ಚೆಕ್ ಡ್ಯಾಮ್ ಮಾಡಿದ್ದಾರೆ. ಈಗ 2 ಚೆಕ್ ಡ್ಯಾಮ್ ಅಲ್ಲೂ ನೀರು ತುಂಬಿದೆ. ಅಲ್ಲಿ ನನಗಲ್ದೆ ನಮ್ಮ ಸುತ್ತಮುತ್ತ ರೈತರ ಬೋರ್ವೆಲ್ಗೂ ಸಹ ಅದು ವಾಟರ್ ರೀಚಾರ್ಜ್ ಆಗುತ್ತೆ. ಮತ್ತೆ ಡ್ರಿಪ್ಗೆ ನಾನು ಸರ್ಕಾರದಿಂದ ಸಬ್ಸಿಡಿ ಕೊಟ್ಟಿದ್ದಾರೆ, ಡ್ರಿಪ್ ಮಾಡಿಸಿದ್ದೀನಿ ಎಲ್ಲಾ ಗಿಡಕ್ಕೂ. ಹೀಗೆ ಸರ್ಕಾರದ ಸಹಾಯಧನ ಮತ್ತು ನನ್ನ ನಿವೃತ್ತಿ ಜೀವನ ವ್ಯವಸಾಯಕ್ಕೇನು ಮೀಸಲಿಟ್ಟಿದ್ದೀನಿ. ಅದು ಅಲ್ಲದೇ ಇನ್ನೂ ಕೆಲವು ಪ್ರವೃತ್ತಿಗಳಿದಾವೆ, ಅದನ್ನು ಮಾಡ್ತಾ ಇದ್ದೀನಿ. ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಮದರಂಗಿ ಅಂತೇಳಿ. ಈಗ ನನ್ನ ಮಗ ಬೇರೆ ಬೇರೆ ಪಿಕ್ಚರ್ಗಳು ಮಾಡ್ತಾ ಇದ್ದಾನೆ, ಅದನ್ನು ಮ್ಯಾನೇಜ್ ಮಾಡ್ಕೋತೀನಿ. ನಮ್ಮ ಬ್ಯಾನರ್ನಲ್ಲೇ ನಡೀತಾ ಇದೆ. ಈ ಕೃಷಿ ಕುಟುಂಬದ ಹಿನ್ನೆಲೆ ಇದ್ದಿದ್ರಿಂದ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದೀರಿ. ನಾಗಪ್ಪ ಅವರು, ಈಗ ಆ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟೊಂದು ಬದಲಾವಣೆ ಆಗಿದೆ. ಈಗಿನ ಯುವಕರು ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಮಾತನ್ನು ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಕೋವಿಡ್ ನಂತರದಲ್ಲಿ ಯುವಕರು ಪುನಃ ಕೃಷಿ ಭೂಮಿ ಹತ್ತ ತಿರುಗಿ ನೋಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೇಳಿ ಬರ್ತಾ ಇದೆ. ಹೇಳಿ, ಇದೊಂಥರ ವೃತ್ತಿಯಲ್ಲಿ ನೀವು ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತವರು, ಪ್ರವೃತ್ತಿಯಲ್ಲಿ ಈಗ ಕೃಷಿಯನ್ನ ನೀವು ಮಾಡ್ಕೊಂಡು ಬಂದಿದ್ರಿ, ಈಗ ಪೂರ್ಣಕಾಲಿಕವಾಗಿ ಮಾಡ್ತಾ ಇದ್ದೀರಿ. ಇದು ನಿರ್ವಹಣೆ ಏನು ಸುಲಭನಾ ಅಥವಾ ಎಷ್ಟು ಸರಳವಾಗಿ ಮಾಡ್ಕೊಂಡ್ರೆ ಒಳ್ಳೆಯದು? ಗೊಬ್ಬರದ ನಿರ್ವಹಣೆ, ನೀರಿನ ನಿರ್ವಹಣೆ ಇದೆಲ್ಲ ಹೇಗಾದ್ರೆ ಒಳ್ಳೇದಾಗುತ್ತೆ? ಸರ್, ನಮ್ಮ ರೈತರು ಅಥವಾ ರೈತರ ಮಕ್ಕಳಲ್ಲದವರು ಕೃಷಿಗೆ ಬಹಳ ಅಟ್ರಾಕ್ಷನ್ ಆಗಿ ಬಂದಿದ್ದಾರೆ. ಅದು ಬಂಗಾರದ ಮನುಷ್ಯ ಪಿಕ್ಚರ್ನ ರಾಜ್ಕುಮಾರ್ ಅವರು ಮಾಡಿದ ಕಾಲದಿಂದನೂ ಅದು ಒಂದೊಂದು ಟ್ರೆಂಡ್ ಆಗಿ ಬರ್ತಾ ಇದೆ. ಬಟ್ ನಾನು ಬಹಳ ನೊಂದು ಹೇಳಬೇಕು ಈ ಮಾತನ್ನ, ನೀವೇನೇ ಮಾಡಿದ್ರು ಪ್ರೊಡಕ್ಷನ್ನು ಬೆವರು ಸುರಿಸಿ ಎಲ್ಲಾ ಮಾಡ್ತಾರ ನಮ್ಮ ರೈತರು, ನಮ್ಮ ಯುವ ರೈತರು, ವಿದ್ಯಾವಂತರು ಎಲ್ಲರೂ ಮಾಡ್ತೀವಿ, ನಾನು ಮಾಡ್ತೀನಿ. ಬಟ್ ಮಾರ್ಕೆಟಿಂಗ್ ಇದೆಯಲ್ಲ ನಮ್ಮಲ್ಲಿ, ಮಾರ್ಕೆಟಿಂಗ್ ವರ್ಸ್ಟ್ ಮಾರ್ಕೆಟಿಂಗ್ ಸಿಸ್ಟಮ್ ನಮ್ಮ ವ್ಯವಸಾಯಗಾರರಿಗೆ. ಯಾಕೆಂದ್ರೆ ನೀವು ಒಂದು ಗುಂಡು ಪಿನ್ ಮಾಡೋನು ಅವನು ರೇಟ್ ಫಿಕ್ಸ್ ಮಾಡಿ ಅದು ಬಿಸಾಕಿರ್ತಾನೆ, ಅಷ್ಟು ರೇಟ್ ನೀವು ಕೊಡಲೇಬೇಕು. ಆದರೆ ರೈತ ಮಾತ್ರ ಮಧ್ಯರಾತ್ರಿಯಿಂದ ಬಸ್ಸಲ್ಲಿ ಅಥವಾ ಟೆಂಪೋನಲ್ಲಿ ಅವನು ಬೆಳೆದ ಬೆಳೆನ ಹೊತ್ಕೊಂಡು ಬಂದು ಚಳಿನಲ್ಲಿ ನಿಂತು ಸಂತೆನಲ್ಲೋ ಮಾರ್ಕೆಟಲ್ಲೋ ಥ್ರೋ ಅವೇ ಪ್ರೈಸ್ಗೆ ಮಾರ್ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಹಿಂದಕ್ಕೆ ತಗೊಂಡು ಹೋಗೋಕ್ಕಾಗೋದಿಲ್ಲ. ಕಣ್ಣಲ್ಲಿ ನೀರು ಬರ್ತಾ ಅದನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನಂತೆ. ಬಟ್ ನಮ್ಮ ಸರ್ಕಾರಗಳು ಸುಮ್ಮನೆ ಸಬ್ಸಿಡಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಅದೆಲ್ಲ ಒಪ್ಕೊಳ್ಳೋಣ. ಬಟ್ ಮಾರ್ಕೆಟಿಂಗ್ ಬಗ್ಗೆ ಯಾವುದೇ ಒಂದು ಇನಿಶಿಯೇಷನ್ ಇಲ್ಲ ನಮ್ಮಲ್ಲಿ. ಇದು ಎಲ್ಲ ನೊಂದೇಳ್ದಕ್ಕಂತ ಮಾತು. ನಾನು ಎಲ್ಲಾ ರೈತರ ಅನುಭವನು ನಾನು ಚಿಕ್ಕನಿಂದ ನೋಡಿದ್ದೀನಿ. ಬಹಳ ಬೇಜಾರಿನ ಕೆಲಸ ಅಂತಂದ್ರೆ, ನೀವು ಒಬ್ಬ ಡಾಕ್ಟರ್ ಆಗಿರೋರು, ಒಬ್ರು ಪ್ರೊಫೆಸರ್ ಆಗಿರೋರು, ಒಬ್ರು ಪೊಲೀಸ್ ಆಫೀಸರ್ ಆಗಿರೋರು, ಒಬ್ರು ಏನೆಲ್ಲ IAS ಆಫೀಸರ್ಸ್ ಆಗಿರೋರು, ಇಂಜಿನಿಯರ್ ಆಗಿರೋರು ಎಲ್ಲ ಇವತ್ತು ವ್ಯವಸಾಯ ಮಾಡ್ತಾ ಇದ್ದಾರೆ ರಿಟೈರ್ಡ್ ಆದ್ಮೇಲೆ. ಬಟ್ ಅವ್ರ ಪರಿಸ್ಥಿತಿ ನೋಡಿದ್ರೆ ನೀವು ಮಾರ್ಕೆಟ್ಗೆ ಅವ್ರ ಕಾರಲ್ಲಿ ತಗೊಂಬಂದ್ರೆ ಅವರನ್ನು ಒಂದು ಪೈಸಾ ಬೆಲೆ ಕೊಡಲ್ಲ ಈ ಮೀಡಿಯೇಟರ್ಗಳು, ದಲ್ಲಾಳಿಗಳು. ಏ ಎತ್ಕೊಂಬರ್ರೆ ಮೂಟೆನೆ ಅಂತಾರೆ. ನನ್ನಂತ ಒಂದು 60-70 ವರ್ಷ ಆಗಿರೋನ್ಗೆ ಅವ್ರ ಆಳಿರ್ತಾನೆ, ಎತ್ಕೊಳಪ್ಪ ಅಂದ್ರೆ ಇಟ್ಕೊಳ್ರಿ ಆ ಕಡೆ ಅಂತಾನೆ. ಇದು ಡೇ ಟು ಡೇ ನಾನು ನೋಡ್ತಾ ಇರೋದು, ಮೈಸೂರಲ್ಲೇ ಆಗಲಿ ನೀವು ಅಲ್ಲೇ ಹೋದ್ರು. ಇದಕ್ಕೇನಾದ್ರೂ ಒಂದು ಪರಿಹಾರ ಸರ್ಕಾರ ಮಾಡಬೇಕು. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಏನಪ್ಪ ಅಂತಂದ್ರೆ, ನಮ್ಮ ಊರಿನಲ್ಲಿ ಒಂದು ಹಳ್ಳಿನಲ್ಲಿ ಎಂತ ಶ್ರೀಮಂತರ ಮನೆಯಲ್ಲೂ ಮದುವೆ ಮಾಡಿದ್ರೆ ಮಜ್ಜಿಗೆ ಮೊಸರು ಕೊಡಕ್ ಆಗ್ತಾ ಇರಲಿಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ. ಇವತ್ತು ಒಬ್ಬ ನಿಕಷ್ಟುತ್ ಮನುಷ್ಯ ಅಂತ ನಾವು ಹಿಂದೆ ಎಂತ ಕರಿತಿದ್ದೋ, ಅವನು ಮಗಳ ಮದುವೆ ಮಾಡಿದ್ರು ಇವತ್ತು ಗಟ್ಟಿ ಮೊಸರು ಕೊಡ್ತಾನೆ, ಒಳ್ಳೆ ಹಾಲು ಕೊಡ್ತಾನೆ, ಒಳ್ಳೆ ಟೀ ಕೊಡ್ತಾನೆ. ಹೇಗೆ? ಪುಣ್ಯಾತ್ಮ ಒಬ್ರು ಕೊರಿಯನ್ ಅಂತ ಮಾಡಿದ್ರು, ಅದು ಏನು ಹಾಲು ಉತ್ಪಾದನೆ ಮಾಡಿ ಸೊಸೈಟಿಗಳ ಮೂಲಕ ಅದನ್ನ ಸಂಸ್ಕರಿಸಿ ಅದನ್ನ ಪ್ಯಾಕೆಟ್ ಮಾಡಿ ಪ್ರತಿಯೊಂದು ಮನೆಗೂ ಏಕ ರೀತಿಯಲ್ಲಿ ಬೆಲೆಯನ್ನ ತಂದು. ಚಾಮರಾಜನಗರದ ಮೂಲೆ ನಮ್ಮೂರೇ ಮೂಲೆ ಲಾಸ್ಟ್ ಎರಗನಹಳ್ಳಿ, ಎರಗನಹಳ್ಳಿಯಿಂದ ನೀವು ಬೀದರ್ ಲಾಸ್ಟ್ ವಿಲೇಜ್ ಹೋದ್ರು ನಿಮಗೆ ಒಂದೇ ರೇಟಲ್ಲಿ ಪ್ಯಾಕೆಟ್ ಅಲ್ಲಿ ಶುದ್ಧವಾದ ಹಾಲು ಸಿಗುತ್ತೆ. ಹೌದಾ? ಒಬ್ಬ ರೈತ ಬೀದರ್ನವನಿಂದ ಹಿಡಿದು ಚಾಮರಾಜನಗರದ ಯಾವುದೋ ಮೂಲೆಯಲ್ಲಿರೋ ಒಬ್ಬ ರೈತ ಮಹಿಳೆ ಯಾರ್ದೋ ತೋಟ ಕೂಲಿಗೆ ಹೋಗೋಳು, ಒಂದು ಹಸು ಇಟ್ಕೊಂಡು ಅಲ್ಲಿ ಹುಲ್ ತಗೊಂಬಂದು ಹಾಕಿ 4 ಲೀಟ್ರೋ 5 ಲೀಟ್ರೋ ಹಾಲನ್ನು ತಗೊಂಡು ಡೈರಿಗೆ ಹಾಕ್ತಾಳೆ. ಆ ಬೀದರ್ನವನಿಗೂ ಒಂದೇ ರೇಟ್ ಸಿಗುತ್ತೆ, ಈ ಮೂಲೆ ಚಾಮರಾಜನಗರವ್ರಿಗೂ ಒಂದೇ ರೇಟ್ ಸಿಗುತ್ತೆ, ವಾರಕ್ಕೆ ಒಂದ್ಸರಿ ಪೇಮೆಂಟ್ ಆಗುತ್ತೆ. ಇದನ್ನ ಹ್ಯಾಂಗ ಮಾಡಿದ್ರು? ಅದನ್ನೇ ನಮ್ಮ ರೈತರಿಗೆ ಈಗ ಟೊಮೆಟೊ 50 ಪೈಸಕ್ಕೂ ಮಾರೋದು ನೋಡಿದ್ದೀನಿ ನಾನು ರೋಡಲ್ಲಿ, ನಮ್ಮ ಗುಂಡ್ಲುಪೇಟೆ ರೋಡಲ್ಲಿ ಬಿಸಾಕಿರೋದನ್ನು ನೋಡಿದ್ದೀನಿ, ಸುರಿದಿರೋದನ್ನು 100 ರೂಪಾಯಿ ಟೊಮೆಟೊ ಆಗಿರೋದು ನೋಡಿದ್ದೀನಿ. ಯಾಕೆ ಈ ತರ ಡಿಸ್ಪ್ಯಾರಿಟಿ? ಸರ್ಕಾರ ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೋದು. ಹಾಲು ಅದ್ರ ವಯಸ್ಸಿರೋದು ಆಯಸ್ಸಿರೋದು ಬರೀ 12 ಗಂಟೆ, ಟೊಮೆಟೊ 3 ದಿನ ಇರುತ್ತೆ. 3 ದಿನ ಬದುಕೋದಕ್ಕೆ ಇವರೊಂದು ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತಂದ್ಮೇಲೆ ಹಾಲಲ್ಲಿ ಅವ್ರು ಹೆಂಗ್ ಮಾಡಿದ್ರು? ಅವರು ಕೊರಿಯನ್ನು ಒಬ್ಬ ಮತ್ತೊಬ್ಬ ಕೊರಿಯನ್ ಹುಟ್ಟಬೇಕು ಈ ತರಕಾರಿ ಬೆಳೆಗೆ ಈ ಟೊಮೆಟೊ ಬೆಳೆಗೆ ಅಂತ ಕೊರಿಯನ್ ಹುಟ್ಟಿ ಬೆಳೆದು ನಮ್ಮ ರೈತರಿಗೆ ಏನಾದರೂ ಒಂದು ಆಶಾಕಿರಣ ಆಗ್ಬೋದು ಅಂತ ನನ್ನ ಭಾವನೆ. ಟೊಮೆಟೊ ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿ ಅದು 100 ರೂಪಾಯಿ ಆಗಕ್ಕೂ ಬಿಡಬೇಡಿ, 50 ಪೈಸೆ ಆಗಕ್ಕೂ ಬಿಡಬೇಡಿ. ಒಂದು ರೇಟು ರೈತನಿಗೆ 10 ರೂಪಾಯಿ ಟೊಮೆಟೊ ಕೊಡಿ ವರ್ಷವೆಲ್ಲ, ನೀವು ರೈತನಿಗೆ 10 ರೂಪಾಯಿ ಟೊಮೆಟೊ ರೇಟ್ ಕೊಡಿ. ನೀವು 20 ರೂಪಾಯಿಗೆ ಮಾರಿ, 20 ರೂಪಾಯಿ ಯಾವಾಗಲೂ ಟೊಮೆಟೊ ಇರಬೇಕು, ಸ್ಟೋರೇಜ್ಗಳು ಮಾಡ್ಕೊಳ್ಳಿ. ಅದು ಇಲ್ಲ ಅಂತಂದ್ರೆ ಸಾಕಷ್ಟು ಟೊಮೆಟೊನ ಪಲ್ಸಸ್ ಮಾಡಿ ಬೇರೆ ರೂಪನ ಕನ್ವರ್ಟ್ ಮಾಡಿ ಈ ಸ್ಕೇರ್ಸಿಟಿ ಬಂದಾಗ ಆ ಪ್ರಾಡಕ್ಟ್ ನ ಮಾಡಿಬಿಡಬಹುದು. ಮೌಲ್ಯವರ್ಧನೆ ಮಾಡಿ ಅದನ್ನ ಸ್ಟಾಕ್ ಮಾಡಿ ಒಂದೇ ರೇಟ್ ಇರಬೇಕು. ಎಲ್ಲಾ ಟೊಮೆಟೊ ಹಾಕ್ಬಿಡ್ತಾರೆ, ಕೊನೆಗೆ ಮಾರ್ಕೆಟ್ ಅಲ್ಲಿ ಸುರಿದು ಬರ್ತಾರೆ. ರಾಘಪ್ಪ ಅವರು, ಈಗ ನಿಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಒಂದು ವಿಚಾರ ನಾನು ಕೇಳ್ತಾ ಇದ್ದೀನಿ, ನೀವು ಗೊಬ್ಬರಕ್ಕೆ ಏನು ಖರ್ಚು ಮಾಡ್ತೀರಿ, ಅದು ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ವರ್ಷದಿಂದ ವರ್ಷಕ್ಕೆ? ನಾವು ಗೊಬ್ಬರನೇ ಹಾಕ್ತಾ ಇಲ್ವಲ್ಲ ಸರ್. ನಂದು ಪೌಲ್ಟ್ರಿ ಇದೆ, ಹಸುಗಳಿದಾವೆ, ನಾನು ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ. ಹಂಗಂತೇಳಿ ನಾನು ಸುಳ್ಳು ಹೇಳಕ್ ಹೋಗಲ್ಲ. ಪೊಟ್ಯಾಸಿಯಂಶ ನಮಗೆ ದನದ ಗೊಬ್ಬರದಲ್ಲಿ ಕಡಿಮೆ ಸಿಗುತ್ತೆ. ನಾವು ಎಲ್ಲ ಹಣ್ಣಿನ ಗಿಡ ಬೆಳೆಯೋದ್ರಿಂದ ಪೊಟ್ಯಾಶ್ ಮಾತ್ರ ನಾನು ವರ್ಷಕ್ಕೆ ಒಂದೆರಡು ಸಾರಿ ಒಂದು ಅರ್ಧ ಕೆಜಿ ಎಲ್ಲ ತೆಂಗಿನ ಮರಗಳು ಹಣ್ಣಿನ ಗಿಡಗಳಿಗೆ ಕೊಡ್ತೀನಿ. ಪೊಟ್ಯಾಶ್ ಒಂದೇ ನಾನು ಕೆಮಿಕಲ್ ಯೂಸ್ ಮಾಡೋದು, ಯಾಕೆಂದ್ರೆ ಸಫಿಷಿಯಂಟ್ ಪೊಟ್ಯಾಶ್ ನಮಗೆ ಯಾವುದೇ ಗೊಬ್ಬರದಲ್ಲಿ ಸಾಕಷ್ಟು ಸಿಗಲ್ಲ ಅಂತೆ. ತಜ್ಞರು ಹೇಳೋದು, ನಾನೇನು ತಜ್ಞ ಅಲ್ಲ, ಬೇರೆ ನಾ ಗೊಬ್ಬರ ತಗೊಳ್ಳಲ್ಲ. ಬೊಮ್ಮನಹಳ್ಳಿಯಲ್ಲಿರೋ ಭೂಮಿಯಲ್ಲಿ ಅಲ್ಲೇ ನನಗೆ ಅಲ್ಲೇ ಹೊಸಗಳಿದಾವೆ, ಅಲ್ಲಿ ಕುರಿ ಮೇಯಿಸ್ತಾರೆ ಹಳ್ಳಿಯವರು. ನಾನು ಒಂದು ಟ್ರಾಕ್ಟರ್ಗೆ 2,000-2.5 ಸಾವಿರ ರೂಪಾಯಿ ಕೊಟ್ಟರೆ ಕುರಿ ಗೊಬ್ಬರ ಸಿಗುತ್ತ, ಅದು ದಿ ಬೆಸ್ಟ್. ಅದನ್ನ ತಗೋತೀನಿ, ಒಂದು 10 ಲೋಡು ಕುರಿ ಗೊಬ್ಬರ ತಗೊಂಡ್ಬಿಡ್ತೇನೆ. ನಮ್ಮಲ್ಲಿ ಸ್ವಲ್ಪ ಗೊಬ್ಬರ ಇರುತ್ತೆ, ಮಿಕ್ಸ್ ಮಾಡ್ತೇನೆ, ಒಂದಷ್ಟು ಪೊಟ್ಯಾಶ್ ತಗೋತೇನೆ. ತೆಂಗಿನ ಗಿಡ ಎಲ್ಲ ಸುತ್ತ ಚರಂಡಿ ಮಾಡಿಸ್ತೀನಿ, ಅದನ್ನ ಒಂದೆರಡೆರಡು ಮಕ್ಕಳಿ ಸುರಿಸ್ತೀನಿ, ಒಂದೊಂದು 1/4 ಕೆಜಿ ಇದಾಗ್ತೀನಿ, ಪೊಟ್ಯಾಶ್ ಹಾಕ್ತೀನಿ, 1 ಕೆಜಿ ಪೊಟ್ಯಾಶ್ ಹಾಕ್ತೀನಿ ಚೆನ್ನಾಗಿರೋ ದೊಡ್ಡ ಮರಗಳಿಗೆ. ಸಣ್ಣ ಗಿಡಗಳಿಗಾದ್ರೆ 100-200 ಗ್ರಾಮ್ 500 ಗ್ರಾಮ್ ಹಿಂಗೆ ಅದು ಕೆಪಾಸಿಟಿ ಮೇಲೆ ಕೊಟ್ಬಿಟ್ಟು ಮುಚ್ಚಿಸ್ಬಿಡು. ಮಣ್ಣು ಪರೀಕ್ಷೆ ಮಾಡಿದಾಗ ಇದೆಲ್ಲ ಗಮನಕ್ಕೆ ಬಂತು ನಿಮಗೆ? ಹೌದೌದು, ನಾನು JSS KVK ನಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿ ಯಾವುದು ಡಿಫಿಸಿಟ್ ಇದೆ ಅದನ್ನ ನಾನು ಮಾಡಿಸ್ತೀನಿ. ಅಂದ್ರೆ ಕಂಟಿನ್ಯೂ ಮಾಡಬಹುದು ಅಲ್ವಾ ನಿವೃತ್ತಿ ಆದ್ರೂ? ನಿವೃತ್ತಿ ಆದವರಿಗೆ ನಿಜವಾದ ಬದುಕು ವ್ಯವಸಾಯ ತೋಟಗಾರಿಕೆ. ಇನ್ನೂ ಒಂದು 10 ವರ್ಷ ನಿಮ್ದು ಎಕ್ಸ್ಟೆನ್ಷನ್ ಆಗುತ್ತ ಲೈಫ್, ಅದಕ್ಕೆ ನಾನೇ ಉದಾಹರಣೆ. ಅದನ್ನ ಹೇಳಿದ್ರೆ ಎಕ್ಸಾಗ್ರೇಷನ್ ಆಗ್ಬೋದು. ನನಗೆ ಬೈಪಾಸ್ ಸರ್ಜರಿ ಆಯ್ತು, ಅವಾಗ ಚೆಕ್ ಮಾಡಿದಾಗೆಲ್ಲ ನಿಮ್ಗೆ ಶುಗರ್ ಟ್ರೇಸಸ್ ಜಾಸ್ತಿ ಇದೆ, ಶುಗರ್ ಇದೆ, ಸ್ವಲ್ಪ BP ಇದೆ, ಎಲ್ಲ ಹೇಳಿದ್ರು, ಎಲ್ಲ ಮಾಡಿದ್ರು, ಆಪರೇಷನ್ ಎಲ್ಲ ಆಗಿ ನಾನು ಆಮೇಲೆ ಸರಿಯಾದೆ. ನಾನು ಇವ್ರದ್ದು BM ಹೆಗ್ಡೆ ಡಾಕ್ಟ್ರು ಮತ್ತೆ ನಾರಾಯಣ ರೆಡ್ಡಿ ಕೃಷಿ ಸಾವಯವ ಕೃಷಿ ಇವರಿಬ್ಬರನ್ನು ಯೂಟ್ಯೂಬ್ ಅಲ್ಲಿ ಡೈಲಿ ನೋಡ್ತಾ ನನಗೆ ಜಾಸ್ತಿ ಮನಸ್ಸು ಪರಿವರ್ತನೆ ಆಯಿತು. ಈಗ ನಾನು ಮಿನಿಮಮ್ 3 ಅವರ್ಸ್ ಬಿಸಿಲು ಕಾಯ್ತೀನಿ ತೋಟದಲ್ಲಿ, ಮಿನಿಮಮ್ 3 ಅವರ್ಸ್ ಬಿಸಿಲಲ್ಲಿ ಕೆಲಸ ಮಾಡ್ತೀನಿ, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತೀನಿ. ಈಗ ನನಗೆ ಹಾರ್ಟ್ ಆಪರೇಷನ್ ಇದೆ ಅಂತ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಹೇಗೆ ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ನಮ್ಮ ತೋಟದಲ್ಲಿ 2 ಆಳುಗಳಿದ್ದಾರೆ, ಆ ತೋಟದಲ್ಲೂ ಬೈತು, ಅವ್ರಿಗೆ ಈಕ್ವಲ್ ಆಗಿ ಮಾಡ್ತೀನಿ ನನ್ನ ಕೆಲಸ. ಈವನ್ ಆಪರೇಟೆಡ್ ಮೇಜರ್ ಆಪರೇಷನ್ ಆಗಿದ್ರು, ಯಾಕೆಂದ್ರೆ ಒಬ್ಬ ಮನುಷ್ಯ ಬಿಸಿಲು ಕಾಯ್ಬೇಕು ಚೆನ್ನಾಗಿ, ಇಮ್ಯುನಿಟಿ ತಾನೇ ಡೆವಲಪ್ ಆಗುತ್ತೆ. ಮತ್ತೆ ನಿಮ್ಗೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ವ್ಯವಸಾಯ ಮಾಡೋದ್ರಿಂದ. ಗಿಡಗಳ ಮರ ಸುಮ್ನೆ ಗಿಡದ ನೆರಳಲ್ಲಿ ಕೂತ್ಕೊಂಡ್ರೆ ಸಾಕಲ್ವ ಸರ್, 10 ಗಟ್ಟಲೆ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ ಒಂದು ತೋಟದಲ್ಲಿ. ಒಂದು ಆಕ್ಸಿಜನ್ ನಮ್ಮ ಚಾಮರಾಜನಗರದಲ್ಲಿ ಎಷ್ಟು ದುರಂತ ಆಯ್ತು, ಪ್ರಕೃತಿ ಎಷ್ಟು ಆಕ್ಸಿಜನ್ ಕೊಡುತ್ತೆ ನಮಗೆ. ಆದ್ರೆ ರಿಟೈರ್ಡ್ ಆದವ್ರಿಗೆ ದಿ ಬೆಸ್ಟ್ ವೇ ಆಫ್ ಲೈಫ್ ಸ್ಪೆಂಡಿಂಗ್ ಟೈಮ್ ಅಂದ್ರೆ ವ್ಯವಸಾಯ ಅಥವಾ ತೋಟ ಮಾಡ್ಕೊಂಡು ತೋಟದಲ್ಲಿ ನೆಮ್ಮದಿಯಾಗಿರಿ. ನೀವೇನು ತಿನ್ನಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ನೆಮ್ಮದಿ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ, ನೆಮ್ಮದಿಯಾಗಿ ಒಳ್ಳೆ ಆಕ್ಸಿಜನ್ ತಗೊಳ್ಳಿ, ಆರಾಮಾಗಿ ಜೀವನ ಮಾಡಿ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಬೇರೆ ಎಲ್ಲ ಬಿಟಾಕಿ ಮಕ್ಕಳು ಮರಿ ಮಾಡ್ತಾರೆ. ಇನ್ನು ನಾಗಪ್ಪ ಅವರೇ, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿರ್ತಾರೆ, ನಮ್ಮ ರೈತ ಬಂಧುವರು, ಅವರು ನಾವು ಈ ತರದ ಏನೋ ಒಂದು ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಅಂತವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ನೀವು ಕೃಷಿಕರಿಗೆ ಅಥವಾ ಕೃಷಿಯಲ್ಲಿ ಆಸಕ್ತಿ ಇರೋಂಥವ್ರಿಗೆ? ಕೃಷಿಯಲ್ಲಿ ಆಸಕ್ತಿ ಇರೋರು ನನ್ನ ಮಾತು ಕೇಳೋದಿಲ್ಲ, ಅವ್ರು ಆಟೋಮೆಟಿಕ್ ಆಗಿ ಕೃಷಿ ಮಾಡ್ತಾರೆ. ಆಸಕ್ತಿ ಇರೋರು ಇವು ಹೋಗೋದು ಬೇಡುವ ಅನ್ನೋರು ಒಂದೆರಡು ಮಾತು ಹೇಳ್ಬೋದು ನಾನು. ದಯಮಾಡಿ ಕಮರ್ಷಿಯಲ್ ಆಗಿ ನೀವು ದುಡ್ಡು ಸಂಪಾದನೆ ಮಾಡಬೇಕು, ಅದರಿಂದ ಕಾರ್ ತಗೊಳ್ಬೇಕು, ದೊಡ್ಡ ಕಾರ್ ತಗೋಬೇಕು ಅನ್ನೋರು ದಯವಿಟ್ಟು, ಅದಾಗಲ್ಲ. ನಿಮಗೆ ಏನು ಆರೋಗ್ಯ ಇದೆಯಲ್ಲ, ಆರೋಗ್ಯ ಭಾಗ್ಯ ಇದೆಯಲ್ಲ, ಆರೋಗ್ಯ ಭಾಗ್ಯ ನಿಮಗೆ ಕೃಷಿ ತೋಟಗಾರಿಕೆಯಿಂದ ಸಿಗೋ ಅಷ್ಟು ನೀವು ಇನ್ನೆಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಅನುಭವ ಮತ್ತು ಇದು ಕೊನೆ ಮಾತು ಅಂತ ಹೇಳ್ತೀನಿ ಎಲ್ಲರಿಗೂ. ಇದು ಬಿಟ್ಟರೆ ನೀವು ಇನ್ನೆಲ್ಲೂ ಸುಖವಾಗಿರೋಕ್ಕಾಗಲ್ಲ. ನೀವು ಒಂದು ಸಣ್ಣ ತೋಟ ಮಾಡ್ಕೊಳ್ರಿ, ಒಂದು 4 ಪ್ರಾಣಿ ಸಾಕೊಳ್ರಿ, ನೆಮ್ಮದಾಗಿರ್ಬೋದು ಆರಾಮಾಗಿ. ಈಗ ನೀವು ಬ್ರಾಯ್ಲರ್ ಕೋಳಿ ಜೊತೆಗೆ ನಾಟಿ ಕೋಳಿನೂ ಸಾಕಿದ್ರಿ, ನಾಟಿ ಕೋಳಿಗೆ ಹೆಂಗೆ ಅದೇನೋ ಆಸಕ್ತಿ ಬಂತು, ಅದಕ್ಕೆ ಯಾವ ತರ ಎರಡೆರಡು ಇಟ್ಕೋಬೇಕು ಅನ್ನಿಸ್ತು ನಿಮಗೆ? ನನಗೆ ನಮ್ಮ ಡಾಕ್ಟರ್ಗಳು ಹೇಳಿದ್ರು ಆಪರೇಷನ್ ಆದ್ಮೇಲೆ ನಿಮಗೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇದೆ, ಮೊಟ್ಟೆ ತಿನ್ನಕ್ಕಾಗದೆ ಇಲ್ಲ ತಿಂತಾ ಇದ್ದೀನಿ ನಾನು ತಿಂತೀನಿ ಅಂದೆ. ಹಂಗಾರೆ ಮೊಟ್ಟೆ ತಿನ್ನಿ ಅಂದರು, ನಾನು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಮೊಟ್ಟೆ ತಿಂತಾ ಇದ್ದೆ. ಯಾರೋ ಒಬ್ರು ಹೇಳಿದ್ರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಲೇಯರ್ ಕೋಳಿ ಮೊಟ್ಟೆಗಿನ್ನ ನಾಟಿ ಕೋಳಿ ಮೊಟ್ಟೆ ಯೂಸ್ ಮಾಡಿ ಅಂದರು. ವರ್ಕೋಡ್ ಹತ್ರ ಒಬ್ಬ ಕೃಷ್ಣೇಗೌಡರಿದ್ದಾರೆ, ಅವರು ನನ್ನ ಸ್ನೇಹಿತರು. ಅಲ್ಲಿ ಹೋಗ್ತಾ ಅವ್ರ ಫಾರಂ ದಾರಿನಲ್ಲಿದೆ ಮೇನ್ ರೋಡಲ್ಲಿ, ಅವ್ರು ಮಾತಾಡಿಸ್ತಾ ಇದ್ದಾಗ ಅವ್ರ ಮನೇಲಿ ಕೋಳಿ ಇತ್ತು, ನಾಟಿ ಕೋಳಿ ಇದೆ ಅಂದರೆ ನಾನು ಮೊಟ್ಟೆ ಬೇಕಾಗಿತ್ತು ರೀ ನನಗೆ, ನಿಮ್ಮ ತೋಟದಲ್ಲೇ ಒಂದು ನಾಲ್ಕು ಮರಿ ಕೊಡ್ತೀನಿ ಬಿಟ್ಕೊಳ್ಳಿ ಸರ್, ಇದು ಯಾಕೆ ಕೊಂಡ್ಕೋತೀರಿ ನಿಮ್ಮ ತೋಟ ನೋಡಿದ್ದೀನಲ್ಲ ಚೆನ್ನಾಗಿದೆ ಅಲ್ಲೇ ಒಂದು ನಾಲ್ಕು ಮರಿ ಕೊಡ್ತೀನಿ ಬಿಟ್ಕೊಳ್ಳಿ ಅಂದರು. ಐದು ಮರಿ ಕೊಟ್ಟರು ಅವರು. ಈಗ ಎಷ್ಟಿದೆ? ಈಗ 150 ಇದೆ. ಅದನ್ನು ಮಾರಾಟ ಮಾಡ್ತೀವಿ. ಅಯ್ಯೋ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಸರ್, ಮೊಟ್ಟೆ ಸುಮಾರು ಜನ ಒಳ್ಳೊಳ್ಳೆ ಆಫೀಸಿಯಲ್ಸ್ ತಗೋತಾ ಇದ್ದಾರೆ. ನಾನು 12 ರೂಪಾಯಿ ಕೊಡ್ತಾ ಇದ್ದೀನಿ ಮೊಟ್ಟೆನ. ಒಂದು ದಿನಕ್ಕೆ ಏನಿಲ್ಲ ಅಂದ್ರು ಒಂದು 25-30 ಮೊಟ್ಟೆ ಬರ್ತಾ ಇದೆ. ಅದರಲ್ಲಿ ನಾನು ನನ್ನ ಮಕ್ಕಳು ನಾವು ಯೂಸ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ನನಗೆ ಕಂಪಲ್ಸರಿ ಒಂದೊಂದು ನಾಟಿ ಕೋಳಿ ಮೊಟ್ಟೆ ಉಪಯೋಗಿಸ್ತೇನೆ. ಮತ್ತೆ ನಮ್ಮ ಸ್ನೇಹಿತರುಗಳು ಸುಮಾರು ಜನ ಮನೆಗೆ ಬಂದು ತಗೊಂಡೋಗ್ತಾರೆ ಅಥವಾ ತೋಟಕ್ಕೆ ಬಂದು ತಗೊಂಡೋಗ್ತಾರೆ. ಅದು ಒಂದು ಆರ್ಥಿಕವಾಗಿ ಅನುಕೂಲ ಬಹಳ, ನಿರ್ವಹಣೆ ವೆಚ್ಚ ತುಂಬಾ ಕಡಿಮೆ. ತುಂಬಾ ಕಡಿಮೆ, ಅದಕ್ಕೆ ನಿಮ್ಗೆ ಏನು ವೇಸ್ಟ್ ತಗೊಂಡೋಗಿ ಹಾಕೋದ್ರು ತಿಂತವೆ. ಏ ಮನುಷ್ಯರೇ ಎಲ್ಲ ತಿಂದು ಕಸ ಹಾಕೋದು ನಾವು, ಇನ್ನು ಯಾವುದೇ ಪ್ರಾಣಿ ಪಕ್ಷಿ ಗಿಡಕ್ಕೆ ನೀವು ಏನು ವೇಸ್ಟು ಅಂತ ಹಾಕ್ತೀರಿ ಅದು ನಮ್ಗೆ ಅಮೃತ ಕೊಡ್ತವೆ. ನಮ್ಮನೇಲಿ ಏನು ವೇಸ್ಟ್ ಇತ್ತು ತಗೊಂಡು ಹೋದ್ರೆ ನನ್ನ ಕಾರ್ ಹೋದ ತಕ್ಷಣ ನಮ್ಮ ನಾಟಿ ಕೋಳಿಗಳು ಕಾಯ್ತಾ ಇರ್ತವೆ. ಮಿಕ್ಕದ ಅನ್ನ ಆಗಲಿ ತರಕಾರಿ ಕಟ್ ಮಾಡಿರೋದಾಗಲಿ ನಿಮ್ಗೆ ಏನು ವೇಸ್ಟು ಅಂತ ಮನೇಲಿ ಅಡುಗೆ ಮನೇಲಿದೆ ಎಲ್ಲನೂ ಒಂದು ಕವರ್ಗೆ ತಗೊಂಡೋಗಿ ಹಾಕಿದ್ರೆ ಅವು ಹೊಸದು ಇದು ಏನು ಎಷ್ಟು ಖುಷಿಯಿಂದ ತಿಂತಾವೆ ಅಂದರೆ ಆ ತೃಪ್ತಿ ಇನ್ನೆಲ್ಲೂ ಸಿಗಲ್ಲ ನಿಮಗೆ. ಅಂತ ಒಂದು ತೃಪ್ತಿ. ಈಗ ಹಸುಗಳಿಗೆ ತಾನೆ ನೀವೇನು ಕೊಡ್ತೀರಿ? ಹುಲ್ಲು ಕೊಡ್ತೀರಿ, ರಾಗಿ ಜೋಳ ಎಲ್ಲ ನಾವು ತಗೋತೀವಿ, ವೇಸ್ಟ್ ಅದು, ಅದನ್ನ ಹುಲ್ಲು ಕೊಡ್ತೀರಿ, ಅದು ನಮ್ಗೇನು ಕೊಡುತ್ತೆ? ಅಮೃತ ಕೊಡುತ್ತೆ, ಹಾಲು ಕೊಡುತ್ತೆ. ನೀವು ಗಿಡ ತಗೊಳ್ಳಿ, ಒಂದು ಗುಲಾಬಿ ಗಿಡಕ್ಕೆ ನೀವೇನು ಕೊಡ್ತೀರಿ? ಕಸ ಕಡ್ಡಿ ಗೊಬ್ಬರ, ವಾಸನೆ ಬರೋದನ್ನೂ ಹಾಕ್ತೀರಿ, ಒಳ್ಳೇದನ್ನೂ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಅದು ಎಂತ ಹೂ ಕೊಡುತ್ತೆ? ಅಂಥದ್ದು ಒಂದು ಹೂವು ಮ್ಯಾನುಫ್ಯಾಕ್ಚರ್ ಮಾಡಿ ಮನುಷ್ಯ ನೋಡೋ, ಎಷ್ಟು ಕೋಟಿ ಕೊಡ್ತೀನಿ ಒಂದು ಆತ ಅದೇ ಯೂನಿಫಾರ್ಮಿಟಿ ಅದೇ ಕಲರ್ ಕೊಡೋದು ಒಂದು ಮಾಡಿ ನೋಡೋ, ಒಂದು ಗಿಡ ಕೊಡೋದನ್ನ ನಾವು ಕೊಡೋಕ್ಕಾಗುತ್ತೆ. ಬಹಳ ಸಂತೋಷ ನಾಗಪ್ಪ ಅವರ ಜೊತೆ ಮಾತಾಡಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಂಗಾಯ್ತು. ಕಾರ್ಯಕ್ರಮ ಕೇಳ್ತಿರೋದವ್ರಿಗೆ ಒಂದು ಭಾವನೆ ಇರುತ್ತೆ, ನಾವು ನಾಗಪ್ಪ ಅವ್ರ ಹತ್ರ ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಒಂದ್ಸರಿ ಹೇಳಿ. 9845443459 9845443459 9845443459 ಒಳ್ಳೇದು ನಾಗಪ್ಪ ಅವರೇ, ನಿಮ್ಮ ನಿವೃತ್ತಿಯ ಬದುಕು ಈಗಾಗಲೇ ಹಸಿರುಮಯವಾಗಿದೆ, ಸುಂದರಮಯವಾಗಿದೆ, ಸಂತೋಷಮಯವಾಗಿದೆ. ಇದು ಇನ್ನೂ ಹೀಗೆ ದೀರ್ಘಕಾಲದವರೆಗೆ ಇರಲಿ ಅಂತ ನಾನು ಆಶಿಸ್ತಾ ಈ ಮಾತುಕತೆಯನ್ನ ಮುಗಿಸೋಣ. ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸರ್. ತೋಟಗಾರಿಕೆ ಬೆಳೆಗಳ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಮೈಸೂರು ತಾಲೂಕು ವರುಣಾ ಹೋಬಳಿ ಮೇಗಳಾಪುರದಲ್ಲಿ ಕೃಷಿ ನಡೆಸುತ್ತಿರುವ ನಿವೃತ್ತ ಸಹಾಯಕ ಪೊಲೀಸ್ ಆಯುಕ್ತರಾದ ಎ ನಾಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಕೃಷಿ ಹಾಗೂ ಸಂಸ್ಕರಣೆಯನ್ನು ಕುರಿತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೇವಗಳ್ಳಿಯ ಕೃಷಿಕ ವೀರಾಜಪ್ಪ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಇ ಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಕೇಂದ್ರ ಸರ್ಕಾರವು ಇ ಕೆವೈಸಿ ಕುರಿತಾದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದೆ. ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಮೈಸೂರು ಜಿಲ್ಲೆಯ ಎಲ್ಲಾ ರೈತರು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಇ ಕೆವೈಸಿಯನ್ನು ಎರಡು ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ರೈತರು https://pmkisan.gov.in ಪೋರ್ಟಲ್ನ ಫಾರ್ಮರ್ಸ್ ಕಾರ್ನರ್ನ ಇ ಕೆವೈಸಿ ಅವಕಾಶದಡಿ